ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಕರುನಾಡ ಜನತೆಯ ಆರೋಗ್ಯ ರಕ್ಷಕ ABARK ABARK ಯೋಜನೆಯಲ್ಲಿ ಬಿಪಿಎಲ್ ಪಡಿತರ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ. ಎಪಿಎಲ್ ಕುಟುಂಬಗಳಿಗೆ ಸಹಪಾವತಿ ಆಧಾರದ ಮೇಲೆ ಪ್ಯಾಕೇಜ್ ದರದಲ್ಲಿ 30% ಚಿಕಿತ್ಸಾ ವೆಚ್ಚ ಸರ್ಕಾರ ಭರಿಸುವುದು. ABARK ಕಾರ್ಡ್ ಕಡ್ಡಾಯವಲ್ಲ. ಆದರೂ ಯೋಜನೆಯ ಸೇವೆಯನ್ನು ಸುಲಲಿತವಾಗಿ ಸರಳೀಕೃತವಾಗಿ ಪಡೆಯಲು ABARK ಕಾರ್ಡ್ ವಿತರಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಂದೆ ಕೇಳಿ ಕೃಷಿ ಅರಣ್ಯ ಪದ್ಧತಿ ಕುರಿತು ಡಾ ಶಿವಪುತ್ರಪ್ಪ ಬೊಮ್ಮನಹಳ್ಳಿಯವರೊಂದಿಗೆ ಸಂದರ್ಶನವನ್ನು ಸಂದರ್ಶಕರು ರಾಜೇಂದ್ರ ಕುಲಕರ್ಣಿ ಅವರು. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈ ನನ್ನ ಜೊತೆಗೆ ಕಲಬುರಗಿಯೊಳಗಿರುವಂಥ ಕೃಷಿ ಮಹಾವಿದ್ಯಾಲಯದ ಕೃಷಿ ಅರಣ್ಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ಡಾಕ್ಟರ್ ಶಿವಪುತ್ರಪ್ಪ ಬೊಮ್ಮನಹಳ್ಳಿಯವರು ಅದರ ಅವರನ್ನು ಮಾತಾಡಿಸಿ ಈ ಕೃಷಿ ಅರಣ್ಯ ಪದ್ಧತಿ ಬಗ್ಗೆ ತಿಳ್ಕೊಳ್ಳೋಣ. ಬಹಳಷ್ಟು ವರ್ಷಗಳಿಂದ ನಾವು ಕೇಳ್ತಿದ್ದೀವಿ ಕೃಷಿ ಅರಣ್ಯ ಪದ್ಧತಿಯನ್ನು ಮಾಡಬೇಕು, ರೈತರು ಕೃಷಿ ಬೆಳೆಗಳ ಜೊತೆಗೆ ಈ ಅರಣ್ಯ ಮರಗಿಡಗಳನ್ನು ಬೆಳಿಬೇಕು ಅಂತೇಳಿ. ಕೆಲವೊಂದಿಷ್ಟು ರೈತರು ಅದನ್ನು ಬೆಳೆದು ಉಪಯೋಗ ಮಾಡ್ಕೊಳ್ತಿದ್ದಾರೆ, ಆದರೆ ಇನ್ನೂ ಸಾಕಷ್ಟು ಜನ ರೈತರು ಈ ಕೃಷಿ ಅರಣ್ಯ ಪದ್ಧತಿಯನ್ನು ಅನುಸರಿಸೋದು ಬಹಳ ಅವಶ್ಯಕತೆ. ಅದಕ್ಕೆ ಇವತ್ತು ಇವರನ್ನು ಮಾತಾಡಿಸಿ ಈ ಕೃಷಿ ಅರಣ್ಯ ಪದ್ಧತಿ ಅಂದರೆ ಏನು, ಯಾವ್ಯಾವ ಮರಗಿಡಗಳನ್ನು ಹುಲ್ಲಿನ ಬೆಳೆಗಳನ್ನು ಬೆಳಿಬೋದು, ಅದರಿಂದ ರೈತರಿಗೆ ಆಗುವಂಥ ಲಾಭಗಳೇನು, ಮತ್ತು ಇದು ಈ ಕೃಷಿ ಅರಣ್ಯ ಪದ್ಧತಿ ಬೆಳಿಲಿಕ್ಕೆ ಏನಾದರೂ ಪ್ರೋತ್ಸಾಹ ಯೋಜನೆಗಳು ಅದಾವ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ ಡಾಕ್ಟರ್ ಶಿವಪುತ್ರಪ್ಪ ಅವರ. ನಮಸ್ಕಾರ ಸರ್. ಸರ್, ಈಗ ಈ ಕೃಷಿ ಅರಣ್ಯ ಪದ್ಧತಿ ಬಗ್ಗೆ ನಮ್ಮ ರೈತರಿಗೆ ಒಂದಿಷ್ಟು ವಿವರವಾದ ಮಾಹಿತಿ ಮಾಡಿಕೊಡ್ರಿ ಅಂತಂದ್ರೆ, ಮೊದಲಿಗೆ ಈ ಕೃಷಿ ಅರಣ್ಯ ಪದ್ಧತಿ ಅಂದ್ರೆ ಏನು ಅಂತ ತಿಳಿಸ್ತೀರಿ? ಹಾ ಸರ್, ಕೃಷಿ ಅರಣ್ಯ ಪದ್ಧತಿ ಅಂದ್ರೆ ಕೃಷಿಯಲ್ಲಿ ನಾವು ಅರಣ್ಯದ ಗಿಡಗಳನ್ನು ಬೆಳೆಯುವುದು ಮತ್ತು ಜಾನುವಾರುಗಳನ್ನು ಸಾಕುವುದು ಮತ್ತೆ ಹುಲ್ಲಿನ ಗಿಡಗಳನ್ನು ಅಥವಾ ಹುಲ್ಲಿನಿಂದ ಮೇವಿನ ಗಿಡಗಳನ್ನು ಬೆಳೆಯುವುದು, ಇದಕ್ಕೆ ಕೃಷಿ ಅರಣ್ಯ ಪದ್ಧತಿ ಅಂತಾರೆ ಸರ್. ಒಂದೇ ಜಾಗದಲ್ಲಿ ಇದು ಮಾಡ್ತಿರ್ತಾರೆ ಸರ್, ರೈತರು ಮಾಡ್ತಿರ್ತಾರೆ. ಮನೆಯಲ್ಲಿ ಜಾನುವಾರುಗಳನ್ನು ಸಾಕೋದು ಮತ್ತೆ ಒಡ್ಡಿನ ಮೇಲೆ ಗಿಡಗಳನ್ನು ಬೆಳೆಯುವುದು ಮತ್ತೆ ನಡು ಗಿಡಗಳನ್ನು ಬೆಳೆಯುವುದು 4 x 4 ಅಥವಾ 5 x 5 ಅಥವಾ 6 x 6 ಅಥವಾ ಇನ್ನೊಂದು ಬ್ಲಾಕ್ ಪ್ಲಾಂಟೇಷನ್ ಅಂತೀವಿ ಸರ್. ಅಂದ್ರೆ ಹೊಲದಲ್ಲಿ ಜಾಗ ಇರುತ್ತೆ, ಮೂಲೆಯಲ್ಲಿ ಒಂದು 4 x 2 ಪೂರ್ಣ ಪ್ರದೇಶನೇ ಗಿಡ ಬೆಳೆದ್ಬಿಡುತ್ತೆ. ಆ ಪೂರ್ಣ ಪ್ರದೇಶನೂ ಬೆಳೆಯಕ್ಕೆ ಬರುತ್ತೆ ಸರ್. ಮತ್ತೆ ಮೂಲೆಯಲ್ಲಿನೂ ನಾವು ಬೇಡಪ್ಪ ನಾವು ಒಳಗಡೆ ಬೆಳೆದ್ರೆ ಏನಂತ ಬರೀ ಸೇಡ್ ಬೀಳುತ್ತೆ, ಅದರಿಂದ ನೆರಳು ಬಿದ್ದು ನಮಗೆ ಬೆಳೆ ಬೆಳೆದಿಲ್ಲ ಅಂತಂದ್ರು ಅಟ್ಲೀಸ್ಟ್ ಒಂದು ಮೂಲೆಯಲ್ಲಿನೂ ಗಿಡಗಳನ್ನು ಬೆಳೆಯಬಹುದು ಸರ್. ಅಂದ್ರೆ ನಾವು 1 x 1 ಮೀಟರ್ ಅಲ್ಲಿ ಬೆಳೆದ್ರೆ ಜಾಸ್ತಿ ಗಿಡಗಳನ್ನು ಬೆಳೆಯಬಹುದು, ಅದರಿಂದ ಸಣ್ಣ ಸಣ್ಣ ಉಡ್ಡು ಸಿಗುತ್ತೆ, ಕಟ್ಟಿಗೆ ಸಿಗುತ್ತೆ ಸರ್. ಅದು ಉರುವಲ್ ಆಗಿ ಯೂಸ್ ಮಾಡಬಹುದು ಅಥವಾ ಇತ್ತೀಚೆಗೆ ಪೇಪರ್ ಮತ್ತು ಪಲ್ಪ್ ಇಂಡಸ್ಟ್ರಿ ಅವರೆಲ್ಲ ಹೋಯ್ತಾ ಇದ್ದಾರೆ ಸರ್. ಅದು 8,000, 9,000, 10,000 ಟನ್ ಗಟ್ಟಲೆ ಹೋಯ್ತಾ ಇದ್ದಾರೆ ಸರ್. ಮತ್ತೆ ಅವರು ಬಂದು ಕೃಷಿ ಜಮೀನಲ್ಲೇ ಬಂದು ಅವರೇ ಕಟಾವು ಮಾಡಿಕೊಂಡು ಅವರು ಅಲ್ಲೇ ಪೇಮೆಂಟ್ ಮಾಡಿ ಹೋಯ್ತಾ ಇದ್ದಾರೆ ಸರ್. ಹಾಗಾದ್ರೆ ಈ ಅರಣ್ಯ ಮರಗಿಡಗಳನ್ನ ಬೆಳಿಬೇಕು ಅಂತಂದ್ರೆ ಈ ರೈತರು ಒಂದು ಸಾಂಪ್ರದಾಯಿಕವಾಗಿ ಬೆಳೀತಾ ಇರುವಂತಹ ಕೃಷಿ ಬೆಳೆಗಳ ಜೊತೆಗೆ ಬೆಳಿಬೇಕು, ಆಮೇಲೆ ಈ ಕೃಷಿ ಬೆಳೆಗಳ ಮೇಲೆ ಯಾವುದೇ ಒಂದು ದುಷ್ಪರಿಣಾಮ ಆಗಬಾರ್ದು ಅಂತಂದ್ರೆ ಎಲ್ಲೆಲ್ಲಿ ಅವು ವೈಜ್ಞಾನಿಕವಾಗಿ ಬೆಳಿಲಿಕ್ಕೆ ನೀವು ಅವರಿಗೆ ಶಿಫಾರಸು ಮಾಡ್ತೀರಿ? ಸರ್, ಮೊದಲನೇದಾಗಿ ಕೃಷಿ ಅರಣ್ಯದಲ್ಲಿ ಬದುಗಳು ಖಾಲಿನೇ ಇರುತ್ತೆ ಸರ್. ಅದರಲ್ಲಿ ಯಾರು ರೈತರು ಬೆಳೆದಿಲ್ಲ, ಬರೀ ತಿರುಗಾಡೋದಾಗುತ್ತೆ. ಬದುಗಳ ಸುತ್ತ ಅಥವಾ ಬದುಗಳಲ್ಲಿ 4 x 3 ಅಥವಾ 6 m ಒಂದೊಂದು ಗಿಡಗಳು ಬೆಳೆದ ಸರ್. ಅದು ಯಾವ ರೀತಿ ಅಂದರೆ ದೊಡ್ಡ ಗಿಡಗಳು ಅಂದರೆ ಒಂದು ಉದಾಹರಣೆಗೆ ತಗೋಬೋದಾದ್ರೆ ನಾವು ಒಂದು ಹುಣಸೆ ಮರ ತಗೋಬೋದು ಸರ್. ಅದರದ್ದು ಕವರ್ ಏನಿದೆ ಸರ್, ಭಾಳ ದೊಡ್ಡದಿರುತ್ತೆ. ಅದಕ್ಕಾಗಿ 8 ಅಥವಾ 6 ಆಗಿ ಬೆಳಿಬೋದು ಸರ್. ಇನ್ನು ನಾವು ಸಾಗುವಾನಿ ತೊಗೊಂಡ್ರೆ 3 x 4 ಅಂತರದಿಂದ ಬೆಳಿಬೋದು ಸರ್. ಹೊಲಗಳ ಬದುಗಳಲ್ಲಿ ಬೆಳೆಯೋದ್ರಿಂದ ಅಲ್ಲಿ ಒಂದು ವೇಳೆ ಮಳೆ ಗಿಳೆ ಬಂದ್ರೂ ಅಲ್ಲಿ ಮಣ್ಣು ಹರಿದೋಗಲ್ಲ ಸರ್, ಯಾಕಂದ್ರೆ ಮಣ್ಣು ಹಿಡಿದಿಟ್ಕೊಳ್ಳುತ್ತೆ ಸರ್. ಇದರಿಂದಾಗಿ ಬದುಗಳೂ ಚೆನ್ನಾಗಿರುತ್ತೆ ಮತ್ತೆ ಫಲವತ್ತತೆಯೂ ಹೆಚ್ಚಾಗುತ್ತೆ ಸರ್. ಯಾಕಂದ್ರೆ ಮರಗಳಿಂದ ಬೀಳ್ತಕ್ಕಂತಹ ಎಲೆಗಳು ಉದುರಿ ಬಿದ್ದ ತಕ್ಷಣ ಅವು ಏನಾಗುತ್ತೆ, ಸಮ್ಮರ ಮತ್ತೆ ಮಳೆಗಾಲದಲ್ಲಿ ಅದು ಕೊಳೆತು ಅದಕ್ಕೆ ಗೊಬ್ಬರ ಆಗುತ್ತೆ ಸರ್. ಅದರಿಂದ ಮಣ್ಣಿನ ಪೋಷಕಾಂಶಗಳು ಸರ್ ಹೆಚ್ಚಾಗುತ್ತೆ ಸರ್. ಮತ್ತೆ ಹೊಲಗಳ ಸುತ್ತಮುತ್ತಲೂ ಬೆಳಿಬಹುದು ಸರ್. ಸುತ್ತಮುತ್ತ ಖಾಲಿ ಜಾಗ ಇದ್ದಲ್ಲಿ ಬೆಳ್ಳಿಯೊಳಗೆ ಸರ್, ಮತ್ತೆ ಅದನ್ನೇನೋ ಗಾಳಿ ತಡೆಯಾಗಿಯೂ ಬೆಳಿಬಹುದು ಸರ್. ಅದರಿಂದ ಬೆಳೆಯೋದ್ರಿಂದ ರೈತರಿಗೆ ಅದರಿಂದ ಆದಾಯ ಸಿಗುತ್ತೆ ಸರ್. ಮತ್ತೆ ಹೊಲಗಳ ಮಧ್ಯದಲ್ಲಿಯೂ ಬೆಳಿಬಹುದು ಸರ್. ಅಂದ್ರೆ 4 x 4 ಅಥವಾ 6 x 8 ಮತ್ತೆ ಅದ್ರ ಜೊತೆಗೆ ಬೆಳೆಗಳನ್ನು ಬೆಳಿಬಹುದು ಸರ್. ನಡುವೆ ಖಾಲಿ ಜಾಗ ಇರುತ್ತೆ ಸರ್. ಅಂದ್ರೆ ಒಂದೊಂದು ರೋ ಮಾಡಿಕೊಂಡು ಅಥವಾ ಲೈನ್ ಮಾಡಿಕೊಂಡು ಬೆಳೆಯೋದ್ರಿಂದ ಮಧ್ಯೆ ಇರತಕ್ಕಂಥ ಜಾಗವನ್ನು ರೈತರು ಉಪಯೋಗ ಮಾಡ್ಕೋಬಹುದು ಸರ್. ಅವರ ಬೆಳೆಗಳು ಬೆಳಿಬಹುದು, ಕಾಯಿಪಲ್ಯಗಳನ್ನು ಬೆಳಿಬಹುದು ಅಥವಾ ನಾವು ಕಾಳು ಕಡಿಗಳಂತೆಲ್ಲ ಅದನ್ನೆಲ್ಲ ಬೆಳಿಬಹುದು ಸರ್. ಅದು ಯಾವಾಗ ಎತ್ತರ ಆಗುತ್ತೆ ಅವಾಗ ಮತ್ತೆ ಒಂದು 4 ಬಿಡಬೇಕಾಗತ್ತೆ ಸರ್. ಎಲ್ಲಿ ಕಟಾವು ಮಾಡಿದಕ್ಕೆ ಮತ್ತೆ ಇದೇ ರೀತಿ ಅವರು ಮಾಡ್ಕೋಬಹುದು ಸರ್. ಸರ್, ಇನ್ನೊಂದು ಮುಖ್ಯವಾಗಿ ಈ ಮರಗಿಡಗಳನ್ನು ಹೊಲದಾಗ ಬೆಳಿಬೇಕು ಅಂತಂದ್ರೆ ನೆರಳು ಬೀಳೋದು, ಯಾವ ದಿಕ್ಕಿನಲ್ಲಿ ಅವನನ್ನು ನಾಟಿ ಮಾಡಿಕೊಂಡ್ರೆ ಈ ನೆರಳು ಅಂದರೆ ಗಿಡದ ನೆರಳು ಬೆಳೆಗಳ ಮೇಲೆ ಬೀಳೋದು ಕಡಿಮೆ ಆಗ್ತದೆ. ಹಾಂ ಸರ್, ಇದು ಒಂದು ಉತ್ತಮವಾದ ಕ್ವಶನ್ ಸರ್ ನೀವು ಕೇಳಿದ್ದು. ರೈತರಿಗೆ ಇದು ಬಹಳ ಮುಖ್ಯ. ನಾವು ಯಾವ ರೀತಿ ಬೆಳಿಬೇಕಂದ್ರೆ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಬೆಳೆಯಬೇಕು. ಇದು ತುಂಬಾ ಮಹತ್ವ. ಯಾಕಂದರೆ ನಾವು ಪೂರ್ವದಿಂದ ಪಶ್ಚಿಮ ಬೆಳೆಯಲ್ಲ ಅಥವಾ ಉತ್ತರದಿಂದ ನಾವು ದಕ್ಷಿಣಕ್ಕೆ ಬೆಳೆದರೆ ಏನಾಗುತ್ತೆ, ಸೂರ್ಯನ ಕಿರಣಗಳು ಗಿಡದ ಮೇಲೆ ಬೀಳೋದ್ರಿಂದ ಗಿಡದ ನೆರಳು ಬೆಳೆಗಳ ಮೇಲೆ ಬೀಳುತ್ತೆ. ಇದರಿಂದ ಬೆಳೆಗಳ ಈಲ್ಡ್ ಏನಾಗುತ್ತೆ, ಬೆಳವಣಿಗೆ ಮೇಲೆ ಕುಂಠಿತ ಆಗುತ್ತೆ. ಮತ್ತೆ ಬೆಳೆಗಳ ಏನಾಗುತ್ತೆ, ಈಲ್ಡ್ ಕಡಿಮೆ ಆಗುತ್ತೆ. ಯಾಕಂದ್ರೆ ತಾವು ಹೇಳೋದು ಪೂರ್ವ ಪಶ್ಚಿಮವಾಗಿ ಗಿಡಗಳನ್ನು ಬೆಳೆಯಬೇಕು. ಪೂರ್ವದಿಂದ ಪಶ್ಚಿಮಕ್ಕೆ ಹೋಗಂತ ಬಂಡ್ಗಳು ಅಂತೀವಿ ನಾವು, ಒಡ್ಡುಗಳ ಮೇಲೆ ಬೆಳೆಯಬಹುದು ಪೂರ್ವದಿಂದ ಪಶ್ಚಿಮಕ್ಕೆ. ಅದರಿಂದ ಏನಂತ, ಒಂದು ಗಿಡದ ನೆರಳು ಇನ್ನೊಂದು ಗಿಡದ ಮೇಲೆ ಬೀಳುತ್ತೆ, ನಾವು ಬೆಳೆದಂತ ಬೆಳೆಗಳ ಮೇಲೆ ಬೀಳುವುದಿಲ್ಲ. ಇದರಿಂದ ನಾವು ಏನಂತೀವಿ, ಸೂರ್ಯನ ಬೆಳಕಿಗೆ ಕಾಂಪಿಟೇಷನ್ ಇರೋದಿಲ್ಲ ಬೆಳೆ. ಹೀಗಾಗಿ ನಾವು ಬೆಳೆದಂತಹ ಬೆಳೆಗಳು ಉತ್ತಮವಾಗಿ ಬೆಳೀತದೆ, ಮತ್ತೆ ಅದರಿಂದ ಆದಾಯ ಚೆನ್ನಾಗಿ ಬರುತ್ತೆ. ಸರಿಗ, ಕೃಷಿ ಅರಣ್ಯಗಳನ್ನ ಬೆಳೆಯೋದ್ರಿಂದ ಲಾಭಗಳು ಏನೇನಾಗ್ತವಂತ್ರಿ? ಸರ್, ಕೃಷಿ ಅರಣ್ಯದಿಂದ ಬೆಳೆದ ಹಲವಾರು ಲಾಭಗಳಿದೆ ಸರ್. ಮೊದಲೇದಾಗಿ ಹೇಳ್ಬೇಕಂತಂದ್ರೆ, ನಾವು ಆಕ್ಚುಲಿ ಗಿಡಗಳು ಬೆಳೆಯೋದ್ರಿಂದ ಸರ್, ಹುಟ್ಟಿದ್ರಿಂದ ನಾವು ಸಾಯುವವರೆಗೂ ಅದ ಗಿಡಗಳಿಂದ ಲಾಭ ಇದೆ ಸರ್. ಒಂದು ಹಿಂದಿ ಹಾಡು ಇದೆ ಸರ್, ಒಂದು ಅದು ಏನಂತಂದ್ರೆ, ಜೀತೆವು ಲಕಡಿ ಮರತೇವು ಲಕಡಿ ಅಂತ. ಅಂದ್ರೆ ಸರ್, ಜೀವನ ನಮ್ದು ಏನು ಶುರುವಾಗತ್ತಲ್ಲ ಸರ್, ಅಲ್ಲಿಯಿಂದನೇ ಶುರುವಾಗುತ್ತೆ ಸರ್. ನಮ್ಮ ಕಟಿಗೆ ಬೇಕಾಗುತ್ತೆ ಸರ್, ಸಂಬಂಧ ಕಟಿಗೆ ಜೊತೆ ಸಂಬಂಧ. ನಾವು ಭೂಮಿಗೆ ಬಂದ್ವಿ ಅಂದ್ರೆ ನಮ್ಮ ಕಟಿಗೆ ಸಂಬಂಧ ಶುರುವಾಗುತ್ತೆ ಸರ್. ಮತ್ತೆ ಸಾಯುವವರೆಗೂ ಸರ್, ನಾವು ಸತ್ರು ಕೂಡ ಅದ್ರ ಜೊತೆಗೆ ಸಂಬಂಧ ಇರುತ್ತೆ. ಅದು ಹೇಗೆ ಅಂದ್ರೆ ಸರ್, ನಾವು ಹುಟ್ಟಿದ ಮೇಲೆ ನಮ್ಗೆ ತೊಟ್ಲ ಬೇಕೇ ಬೇಕು ಸರ್. ಹುಟ್ಟಿದ ಮಗನ ಹೆಸರಿಗೆ ಸ್ಟಾರ್ಟ್ ಆಗುತ್ತೆ ಸರ್. ಯಾರಿದ್ರು ಹಾ ಸರ್, ಬಟ್ ತೊಟ್ಲಗದ ಬೇಕು. ಮಗಳಿದ್ರಂದ್ರೆ ಮಗಳಿಗೆ ತೊಟ್ಲ ತಂದು ಕೊಡಬೇಕು ಸರ್. ತೊಟ್ಲಕ್ಕೆ ಏನು ಸರ್, ನಾವು ಬೇಕಂದ್ರೆ ಕಟ್ಟಿಗೆ ಮಾಡಿಸ್ಬೇಕಂತೀವಿ ಸರ್. ಯಾಕಂದ್ರೆ ಕಟ್ಟಿಗೆ ಚೆನ್ನಾಗಿರುತ್ತೆ, ಲುಕ್ನು ಚೆನ್ನಾಗಿರುತ್ತೆ ಸರ್. ಅದು ಮತ್ತೆ ತಣ್ಣಗಿರುತ್ತೆ ಸರ್ ಕಟ್ಟಿಗೆದು. ಮಕ್ಕಳು ಬೆಳೀತಾ ಬೆಳೀತಾನೆ ಏನಾಗುತ್ತೆ ಸರ್, ಅವ್ರಿಗೆ ಪೆನ್ಸಿಲ್ ಬೇಕು ಸರ್. ಪೆನ್ಸಿಲ್ ಇದ್ರದ್ದು ಸರ್, ಮತ್ತೆ ಅದು ಕಟ್ಟಿಗೆದೇ ಮಾಡಿದ್ ಸರ್. ಮತ್ತೆ ಬರೆಯಾಕ ಪೇಪರ್ ಬೇಕು ಸರ್, ಪೇಪರ್ ಎಲ್ಲಿಂದ ಬರುತ್ತೆ ಸರ್, ಅದು ಕಟ್ಟಿಗೆಯಿಂದ ಬರುತ್ತೆ ಸರ್. ಮತ್ತೆ ಅವ್ರು ಬೆಳೀತಾ ಬೆಳೀತಾ ಅವ್ರು ಕುಂದ್ರಕ್ಕೆ ಚೇರ್ ಬೇಕು ಸರ್, ಕುರ್ಚಿ ಬೇಕು, ಟೇಬಲ್ ಬೇಕು, ಅದು ಎಲ್ಲಿಂದ ಸರ್, ಎಲ್ಲ ಕಟ್ಟಿಗೆ ಸರ್. ಒಟ್ಟೆ ತಾವು ಹೇಳೋದು ಕಟ್ಟಿಗೆದು ನಮ್ದು ಸಂಬಂಧ ಬಹಳ ಇದೆ ಅಂತ ತಾವು ಹೇಳ ಇದೆ ಸರ್. ನಾವು ಯಾಕೆ ವಯಸ್ಸಾದ್ರೂ ನಾವು ಊರುಗೋಲು ಬೇಕಂತಂದ್ರೆ ಅದು ಕಟ್ಟಿಗೆದು ಬೇಕು ಸರ್. ನಾಳೆ ನಾವು ತೀರ್ಕೊಂಡು ಬೇಕಂದ್ರೆ ನಮ್ಗೆ ವಯಕ್ಕೆ ತೇರನ್ನು ಕಟ್ಟಿಗೆದೇ ಬೇಕಂತೀವಿ ಸರ್. ಮತ್ತೆ ಆ ಸತ್ರನು ಸುಡೋಕೆ ಕಟ್ಟಿಗೆನೇ ಬೇಕು ಸರ್. ಅಂದ್ರೆ ಕಟ್ಟಿಗೆ ತುಂಬಾ ಮಹತ್ವ ಇದೆ ಸರ್. ಇನ್ನು ಮಹತ್ವಗಳು ಹೇಳೋದಾದ್ರೆ ಸರ್, ಕೃಷಿ ಅರಣ್ಯದ್ದು ಮಣ್ಣು ಸವಕಳಿಗೆ ತಡೆಗಟ್ಟು ಸರ್. ಇತ್ತೀಚಿನ ದಿನಗಳಲ್ಲಿ ಫ್ಲಡ್ ಜಾಸ್ತಿ ಆಗ್ತಾ ಇದೆ ಸರ್, ನೆರೆಹಾವಳಿ ಬರ್ತಾ ಇದೆ ಸರ್. ಯಾಕಂತಂದ್ರೆ ಅರಣ್ಯ ಕಡಿಮೆ ಆಗ್ತಾ ಇದೆ ಸರ್, ಗಿಡಗಳ ಒಳದಲ್ಲಿ ಇರ್ತಕ್ಕಂಥ ಗಿಡಗಳಿಗೂ ಮಾಯ ಆಗ್ತಾ ಇದೆ ಸರ್. ರೈತರು ಏನಾಗುತ್ತೆ, ತಪ್ಪು ಕಲ್ಪನೆ ಇದೆ ಸರ್. ಏನೋ ಹೊಲದಲ್ಲಿ ಗಿಡಗಳು ಬೆಳೆದ್ಬಿಟ್ರೆ ಅದ್ರ ನೆರಳು ಬರುತ್ತೆ, ಅದರಿಂದ ಹಾಳಾಗುತ್ತೆ ಭೂಮಿ, ಹಾಗೆ ಹೀಗೆ ಅಂತ ತಪ್ಪು ಕಲ್ಪನೆ ಇದೆ ಸರ್. ಅದರಿಂದ ತಪ್ಪು ಕಲ್ಪನೆಯನ್ನು ತೆಗೆದಾಕ್ಬೇಕು ಸರ್. ಅದರಿಂದ ಏನಂತ, ಮಣ್ಣು ಸವಕಳಿ ತಡೆಯಲ್ಲಿ ಬಹು ಮುಖ್ಯ ವಹಿಸ್ತವೆ ಸರ್ ಗಿಡಗಳು. ಅದಕ್ಕಾಗಿ ಗಿಡಗಳನ್ನು ರೈತರು ಬೆಳಿಬೇಕು. ಮತ್ತೆ ಗಿಡದ ಎಲೆಗಳು ಕೊಳೆತು ಗೊಬ್ಬರ ಆಗುತ್ತೆ. ಗೊಬ್ಬರ ಆಗೋದ್ರಿಂದ ಮಣ್ಣಿನ ಫಲವತ್ತೆ ಹೆಚ್ಚಾಗುತ್ತೆ ಸರ್. ಅಂದ್ರೆ ಇವರು ನಾವು ಹೊರಗಡೆ ಹೋಗಿ ಫರ್ಟಿಲೈಸರ್ ತಗೊಂಡು ಬರುವಂತಕ್ಕ ಜರುರತೆ ಇಲ್ಲ ಸರ್. ಕೆಲವೊಂದು ಗಿಡಗಳಿದೆ, ಗ್ಲೇರಿಸೀಡಿಯಾ ಗಿಡ ಇದೆ ಸರ್, ಅದರಿಂದ ಗಿಡ ಬೆಳ್ಕೊಂಡು ನಾವು 2 ವರ್ಷಕ್ಕೊಮ್ಮೆ 1 ವರ್ಷಕ್ಕೊಮ್ಮೆ ಅದನ್ನು ಕಟ್ ಮಾಡ್ಕೊಂಡು ಸರ್, ಪ್ರೂನಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅದರ ಎಲೆಗಳನ್ನು ನಾವು ಕೃಷಿ ಅರಣ್ಯ ಭೂಮಿಯಲ್ಲಿ ಆಯ್ಕೊಂಡ್ಬಿಟ್ರೆ ಅದು ಏನಾಗುತ್ತೆ ಸರ್, ಗೊಬ್ಬರ ಆದಂಗೆ ಆಗುತ್ತೆ ಸರ್. ಹಸಿರೆಲೆ ಗೊಬ್ಬರ ಆಗುತ್ತೆ ಸರ್. ಅದರಿಂದ ರೈತರು ಹೊರಗಡೆ ತರತಕ್ಕಂಥ ಗೊಬ್ಬರ ಅಟ್ಲೀಸ್ಟ್ ನಾವು 50% ಆದರೂ ಕಮ್ಮಿ ಮಾಡಬಹುದು ಸರ್. ಅದರಿಂದ ರೈತರಿಗೆ ಹೊರೆ ಆಗಲ್ಲ ಸರ್. ಯಾಕಂದ್ರೆ ಹೊರಗಡೆ ಗೊಬ್ಬರ ತರಬೇಕಂದ್ರೆ ನಾವು 1,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಸರ್. ಇದು ಗಿಡ ಬೆಳೆದ್ಬಿಟ್ರೆ ತನ್ನಿಚ್ಚಿಗೆ ತಾನೇ ಬೆಳೀತದೆ ಸರ್, ಅದಕ್ಕೇನು ಮ್ಯಾನೇಜ್ಮೆಂಟು ಬೇಕಾಗಿಲ್ಲ ಸರ್. ಮತ್ತೆ ನೆರಳು ಸರ್, ಇತ್ತೀಚಿನ ಗಿಡ ಇದೆ ಸರ್, ಸುರಪುರ ತಾಲೂಕಿನಲ್ಲಿ ಎಲ್ಲ ಬರೇ ಭತ್ತ ಬೆಳೀತಾ ಇದಾರೆ ಸರ್. ಎಲ್ಲಿ ಕುಂದ್ರಕ್ಕೂ ಜಾಗನೇ ಇಲ್ಲ ಸರ್. ಬ್ಯಾಸಗಿ ದಿನದಾಗ ಹೊಲ ಕಡೆ ಹೋದ್ರೆ ನಿಮ್ಗೆ ಎಲ್ಲಿ ಒಂದು ಸೆಕೆಂಡ್ ನೆರಳು ಬೇಕಂದ್ರೂ ಯಾವ ಗಿಡ ಸಿಗ? ಬ್ಯಾಸಗಿ ಇಲ್ಲ ಸರ್. ಈಗ ಹೈದರಾಬಾದ್ ಕರ್ನಾಟಕ ಬ್ಯಾಸಗಿ ಎಲ್ಲ ಟೈಮ್ ಬ್ಯಾಸಗಿನೇ ಇದ್ದಂಗೆ ಸರ್. ನಾವು ಈ ಟೈಮ್ ಓದ್ಬಿಟ್ರೆ ಸರ್, ನಮ್ಮ ಮಧ್ಯಾಹ್ನ ಹೊಲದಾಗ ಒಂದು 2 ನಿಮಿಷನೂ ನಿಂದ್ರಕ್ಕಾಗಲ್ಲ ಸರ್. ಎಲ್ಲಿ ಗಿಡ ಎಲ್ಲಿದೆ, ಗಿಡ ಊಟ ಕೆಲಸ ಮಾಡಿದ ಮೇಲೆ ಊಟ ಕುಂತೀವಿ ಅಂದ್ರೆ ಸರ್, ಬಿಸಿಲಲ್ಲೇ ಕುಂದಿರ್ಬೇಕು ಸರ್. ಹೈದರಾಬಾದ್ ಸೆಕೆಂಡ್ ವಿರಾಮ ಮಾಡ್ಬೇಕಪ್ಪ, ರೆಸ್ಟ್ ತಗೋಬೇಕು, ಬಿಸಿಲಲ್ಲೇ ನೆಲಬೇಕು, ಇಲ್ಲಾಂದ್ರೆ ಕೆಲಸ ಮುಗಿದ್ರೆ ಸರ್ ತಕ್ಷಣನೇ ಮನೆಗೆ ಹೋಗಂಗಾಗ ಸರ್. ಅಂದ್ರೆ ತಾವು ಏನ್ ಹೇಳಿಕ್ ಇಷ್ಟಪಡ್ತೀರಿ ಸರ್? ಅಟ್ಲೀಸ್ಟ್ ಒಂದ್ ಹೊಲ್ದ ಒಂದರ ಗಿಡ ಬೆಳೀರಿ, ಇರಲಿ ಅಟ್ಲೀಸ್ಟ್. ನಾವು ದನ ಕರಗಳನ್ನು ತಗೊಂಡೋಗ್ತೀವಿ ಸರ್ ಹೊಲಕ್ಕೆ, ಅಲ್ಲಿ ಕಟ್ಟಬೇಕಂದ್ರೆ ಏನ್ ಬಿಸಿಲಾಗ ನಿಂದ್ರಸಕ್ಕಾಗಲ್ಲ ಸರ್. ಬಿಸಿಲಾಗ ನಿಂದ್ರಸಿ ಮತ್ತೆ ನೀರ್ ಬೇಕು, ಕೆಲವೊಂದ್ ಕಡೆ ನೀರ್ ಸಿಗಲ್ಲ. ಮತ್ತೆ ನಾವು ರೈತರು ಸ್ವಲ್ಪ ವಿಶ್ರಾಂತಿ ತಗೋಬೇಕು. ರೈತರ ಕೆಲಸ ಅಂದ್ರೆ ಸರ್, ಮಾರ್ನಿಂಗ್ ಇಂದ ಸಾಯಂಕಾಲದವರೆಗೆ ಅವ್ರ ಕೆಲಸ ಇರುತ್ತೆ. ಬಿಸಿಲಾಗಂದ್ರೆ ಮಾರ್ನಿಂಗ್ ಇಂದ ಸಾಯಂಕಾಲ ಮಾಡೋದು ತುಂಬಾನೇ ಕಷ್ಟ ಸರ್. ಅದಕ್ಕೆ ರೈತರು ಅಟ್ಲೀಸ್ಟ್ ಅವ್ರ ಹೊಲಗಳ ಬದುಗಳಲ್ಲಿ ಒಂದು 4-5 ಗಿಡಗಳಿರಲಿ ದೊಡ್ಡದು. ನಮ್ಗೆ ಇಲ್ಲಿ ಬರತಕ್ಕಂಥ ಗಿಡಗಳನ್ನೇ ಬೆಳಿಬಹುದು. ಉದಾಹರಣೆಗೆ ನಾವು ಬೇವಿನ ಗಿಡ ಬೆಳಿಬಹುದು, ಹುಣಸೆ ಗಿಡ ಬೆಳೆದು, ಮಾವಿನ ಗಿಡ ಬೆಳಿಬಹುದು, ನುಗ್ಗೆ ಗಿಡ ಬೆಳಿಬಹುದು, ಹೆಬ್ಬೇವು ಬೆಳೆದು, ಶ್ರೀಗಂಧ, ರಕ್ತಚಂದಗ, ಸಾಗುವಾನಿ, ಇಂಥವೆಲ್ಲ ಗಿಡಗಳನ್ನು ರೈತರು ಬೆಳ್ಕೊಂಡು ಉತ್ತಮವಾದ ಆದಾಯನೂ ತಗೋಬಹುದು ಸರ್. ಸರ್, ಇನ್ನೊಂದು, ಈ ಯಾರ್ದೋ ರೈತರ ಹೊಲದೊಳಗ ಈ ಹಳ್ಳ ಹೋಗೋದಂತೀವಲ್ಲ, ಹೌದು ಸರ್, ಅಲ್ಲಿ ಬಿದಿರು ಏನಾದರೂ ಹಚ್ಚಬಹುದು ಹೆಂಗ? ಹಾ ಸರ್, ಬಿದಿರು ಉತ್ತಮವಾದ ಸರ್. ಬಿದಿರು ಯಾಕಂತ ಸರ್, ಅದರದ್ದು ರೂಟ್ ರೈಸೋಮ್ ಅಂತೀವಿ ಸರ್. ಆ ರೈಸೋಮದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಬೆಳಕಂತ ಹೋಗುತ್ತೆ ಸರ್. ಒಂದು ನಾವು ಒಂದು 10 ಬಿದಿರು ಹಚ್ಚಿದ್ರೆ ಅದು ಹಾಗೆ ಬೆಳಕಂತ ಹೋಗುತ್ತೆ ಸರ್. ಅಲ್ಲಿ ಮತ್ತೆ ಜಾಸ್ತಿ ನೀರು ಬಂದ್ರೂ ಸರ್, ಒಂದು ವೇಳೆ ಮಳೆಗಾಲದಲ್ಲಿ ನೀರು ಬಂದ್ರೂ ಅದು ಬಿರು ಹರ್ಕೊಂಡು ಹೋಗೋದು ಸರ್. ಅಲ್ಲಿ ಮತ್ತೆ ಮಳೆ ನೀರನ್ನು ತಡೆಗಟ್ಟುತ್ತೆ ಸರ್. ದಬಾಶೆ ಹೋಗು ಈಗ ವೇಗವಾಗಿ ಹೋಗ್ತದೆ, ಅದು ಸೊಕಾಸ ಹೋಗುತ್ತೆ ಸರ್. ಮತ್ತೆ ಮಣ್ಣು ಹರಿದು ಹೋಗೋದು ಸರ್. ಫಲವತ್ತಾದ ಭೂಮಿ ಇರುತ್ತೆ ಸರ್. ಒಳದ ದಂಡಿಗೆ ಏನಾದರೂ ಹಳ್ಳ ಹೋಗ್ತಿದ್ರೆ ಅಲ್ಲಿ ದಂಡಿಗೆ ಗುಂಟನ್ನು ನಾವು ಏನಾದರೂ ಬಿದಿರು ಬೆಳೆದಿದ್ದೆ ಆದಲ್ಲಿ ಫಲವತ್ತಾದ ಮಣ್ಣು ಹರಿದು ಹೋಗೋದನ್ನು ನಾವು ತಡೆಗಟ್ಟಬಹುದು ಸರ್. ಮತ್ತು ಆ ಬಿದಿರನ್ನು ನಾವು ಕೃಷಿಯಲ್ಲಿ ಹೇಗೆ ಬೇಕಾಗುತ್ತೆ, ನಾವು ಏನೋ ಒಂದು ಸಣ್ಣ ಗುಡಿಸಲು ಹಾಕೋಬಹುದಪ್ಪ, ರಾತ್ರಿನೂ ಕೆಲಸ ಇರುತ್ತೆ ಅಥವಾ ಮುಂಜಾನೆ ಹೋದ್ರೂ ಏನಾದರೂ ಮಾಡಬೇಕಾಗಿತ್ತು, ಒಂದು ಸಣ್ಣ ಗುಡಿಸಲು ಅಥವಾ ಶೆಡ್ ಹಾಕೋಕೋ, ಮತ್ತು ಏನೋ ನಾವು ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದ್ವಿ ಅದಕ್ಕೆ ನೆರಳು ಬೇಕು ಅಂತಂದ್ರೆ ಸರ್, ಇದನ್ನು ನಾವು ಬಿದಿರನ್ನೇ ಉಪಯೋಗ ಮಾಡಿಕೊಂಡು ನೆರಳಿನ ಶೆಡ್ ಎಲ್ಲ ಮಾಡ್ಕೋಬಹುದು ಸರ್. ಮತ್ತೆ ಏನಿ ಮಾಡ್ಕೋಬಹುದು ಚಿಡಿ ಚಿಡಿ? ಹಾ ಸರ್, ಏನಿ ಮಾಡ್ಕೋಬಹುದು ರೈತರಿಗೆ, ಇನ್ಯಾವುದೇ ಈ ರೈತರಿಗೆ ವುಡ್ ಬೇಕೇ ಬೇಕು ಸರ್. ಕಟ್ಟಿಗೆ ಆಗಲಿ ಬಿದಿರಾಗಲಿ ಅದಕ್ಕೆ ಮನೆಗಳ ಕೆಲಸಗಳಲ್ಲಿ ಎಲ್ಲ ಬೇಕಾಗುತ್ತೆ ಸರ್. ಮತ್ತೆ ದನಕರುಗಳಿಗೆ ಏನಾದರೂ ನಾವು ಸಣ್ಣದ ಶೆಡ್ ಮಾಡಬೇಕಾಗಿತ್ತು ಸರ್, ಮನೆ ಥರ ಮಾಡಬೇಕಾಗಿತ್ತು ಅಂತಂದರೆ ಬಿದಿರು ಭಾಳ ಉಪಯೋಗ ಆಗುತ್ತೆ. ಆಮೇಲೆ ಮಾರ್ಕೆಟ್ ಬಿದಿರಿಗೆ ಬೇಡಿಕೆ ಭಾಳ ಇದೆ, ಯಾಕಂದ್ರೆ ನಮ್ಮ ಭಾಗದಲ್ಲಿ ಬಿದಿರು ಬೆಳೆಯೋದು ಭಾಳ ಕಮ್ಮಿ. ಹೌದು ಸರ್, ಮಾರ್ಕೆಟ್ದಲ್ಲಿ ಸರ್ ಇದನ್ನ ಎಸ್ಪೆಷಲಿ ಸರ್ ಪೇಪರು ಮತ್ತು ಪಲ್ಪ್ ಇಂಡಸ್ಟ್ರೀಸ್ ಎಲ್ಲ ಸರ್, ಅವೆಲ್ಲ ಅವ್ರು ಒಯ್ತಾ ಇದ್ದಾರೆ ಸರ್. ಈಗ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇದೆ ಸರ್, ಮತ್ತೆ ಹರಿಯರ್ ಪಾಲಿಫೈಬರ್ ಇದೆ ಸರ್. ಇವರೆಲ್ಲ ಪೇಪರ್ ಇಂಡಸ್ಟ್ರಿಗೆ ಇದು ಮೇಜರ್ ಆಗಿ ಯೂಸ್ ಮಾಡ್ತಾರೆ ಸರ್. ರೈತರೆಲ್ಲ ಪೇಪರ್ ಇಂಡಸ್ಟ್ರಿಯನ್ನು ಕನ್ಸಲ್ಟ್ ಮಾಡಿ ಅಥವಾ ಹೆಚ್ಚೆಚ್ಚಾಗಿ ಬೆಳೀತಿದ್ರೆ ಅವರು ಅವ್ರಿಗೆ ಹೇಳಿದ್ರೆ ರೈತರ ಹೊಲಗಳಿಗೆ ಬಂದು ಅವರ ಲಾರಿ ತೊಗೊಂಬಂದು ಅಲ್ಲೇ ಕಟಾವು ಮಾಡಿಸಿ ತೊಗೊಂಡೋಗಿ ಅಲ್ಲೇ ಪೇಮೆಂಟ್ ಮಾಡಿ ಹೋಯ್ತಾರೆ ಸರ್. ಶುಭದ್ರಪ್ಪ, ಇನ್ನೊಂದು ನಿಮ್ಗೇನು ಕೇಳ್ಬೇಕಾಗಿತ್ತಂತಂದ್ರೆ, ಈ ಯಾವುದೋ ಒಬ್ಬ ರೈತ ಅಲ್ಲಿ ಜಮೀನು ಅಷ್ಟು ಹೊಡೆದು ಒಳ್ಳೆ ರೀತಿಯಿಂದ ಕೃಷಿ ಬೆಳೆಗಳು ಬೆಳೀತಾ ಇಲ್ಲ, ಲಾಭ ಆಗ್ತಾ ಇಲ್ಲ ಅಂತಂದ್ರೆ ಪೂರ್ಣ ಹೊಲವನ್ನೇ ಅಥವಾ ಅವ್ರ ಹೊಲದ ಒಂದು ಸ್ವಲ್ಪ ಭಾಗವನ್ನು ಈ ಬಿದಿರನ್ನೇ ಬೆಳಿಲಿಕ್ಕೆ ಸಾಧ್ಯತೆನೋ ಬೆಳೆದ್ರೆ ಲಾಭ ಆಗ್ತಂತ್ರೆ? ಹಾಂ ಸರ್, ಬಿದಿರನ್ನು ಬೆಳಿಬೋದು ಸರ್. ಬಿದಿರಿನ ಜೊತೆ ಮತ್ತೆ ಬೇರೆ ಬೇರೆ ಗಿಡಗಳು ಬೆಳೆಯೋದು ಸರ್. ನಾವು ನೀವು ಹೇಳೋ ಪ್ರಕಾರ ವೇಸ್ಟ್ ಲ್ಯಾಂಡ್ ಅನ್ಸುತ್ತೆ ಸರ್. ಯಾಕಂದರೆ ಕೆಲವೊಂದು ಕಡೆ ದೊಡ್ಡ ದೊಡ್ಡ ರೈತರು ಇರುತ್ತೆ ಸರ್, 100 ಎಕರೆ 200 ಎಕರೆ ಇರುತ್ತೆ, ಅಥವಾ ಕೆಲವೊಂದು ಕಡೆ ಭೂಮಿ ಸರಿಯಾಗಿರಲ್ಲ ಸರ್. ಅಂಥ ಭೂಮಿಗಳಲ್ಲಿ ಸರ್ ಗಿಡಗಳನ್ನು ಬೆಳೆಯೋದು ಬಹಳ ಉತ್ತಮ ಸರ್. ಫಸ್ಟ್ಗೆ ಒಂದು ಮೊದಲನೇ ವರ್ಷ ಸರ್ ಗಿಡಗಳ ಹಚ್ಚಿದಕ್ಕೆ ಒಂದು ವರ್ಷ 2 ವರ್ಷ ಅದಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇರುತ್ತೆ ಸರ್. ಮತ್ತು ಭೂಮಿ ಫಲವತ್ತತೆ ಇಲ್ಲದೆ ಇದ್ದಲ್ಲಿ ವರ್ಮಿ ಕಾಂಪೋಸ್ಟನ್ನು ಹಾಕ್ಬೋದು ಸರ್, ಮತ್ತು ತಿಪ್ಪೆ ಗೊಬ್ಬರಗಳನ್ನು ಹಾಕ್ಬೋದು ಸರ್. ದೊಡ್ಡ ದೊಡ್ಡ ಪಿಟ್ಟು ಹೊಡಿಸಿ ಅದಕ್ಕೆ ತಿಪ್ಪೆ ಗೊಬ್ಬರ ಮತ್ತು ವರ್ಮಿ ಕಾಂಪೋಸ್ಟ್ ಹಾಕಿ ಅದಕ್ಕೊಂದು ಸ್ವಲ್ಪ ಡ್ರಿಪ್ ಇರಿಗೇಷನ್ ಮಾಡ್ಕೊಂಬಿಟ್ರೆ ಸರ್ ಒಳ್ಳೆ ಫಲ ತೆಗಿಬೋದು ಸರ್. ನಾವು ಸಾಗುವಾನಿನೂ ಬೆಳಿಬೋದು ಸರ್. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇತ್ತೀಚೆಗೆ ರೈತರು ಬಹಳ ಉತ್ಸಾಹದಿಂದ ಶ್ರೀಗಂಧ ಬೆಳೀತಾ ಇದ್ದಾರೆ ಸರ್, ರಕ್ತ ಚಂದನ ಬೆಳೀತಾ ಇದ್ದಾರೆ. ಅದೇ ರೀತಿ ಸಾಗುವಾನೆ ಬೆಳಿಬೋದು ಸರ್. ಹೆಬ್ಬೇವು ಸರ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೇಡಿಕೆ ಇದೆ ಸರ್. ಅದನ್ನು ಯಾಕಂದರೆ ಮ್ಯಾಚ್ ಬಾಕ್ಸಿಗೆ ಯೂಸ್ ಮಾಡ್ತಾ ಇದ್ದಾರೆ ಸರ್. ನಾವು ಏನು ಕಡ್ಡಿ ಪಟ್ಟಣ ಅಂತೀವಲ್ಲ ಸರ್, ಕಡ್ಡಿ ಪಟ್ಟಣ ಮತ್ತು ಕಡ್ಡಿಗೂ ಯೂಸ್ ಮಾಡ್ತಾರೆ ಸರ್, ಮ್ಯಾಗಿನ ಪಟ್ಟಣಕ್ಕೂ ಯೂಸ್ ಮಾಡ್ತಾರೆ. ಮತ್ತು ಫ್ಲೈವುಡ್ ಸರ್, ಫ್ಲೈವುಡ್ ಇತ್ತೀಚೆಗೆ ಬೇಡಿಕೆ ಅಂದರೆ ಸರ್ ಬಾಗ್ಲ ಅದು ಇದು ಮಾಡೋದಕ್ಕೆ ಟೇಬಲ್ ಮಾಡೋಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ಸರ್. ಮತ್ತು ಪ್ಯಾಕಿಂಗ್ ಕೇಸಿಗೆ ಸರ್, ನಾವು ಏನಾದರೂ ಪ್ಯಾಕ್ ಮಾಡ್ತಾ ಇದ್ವಿ ಅಂತ ದೊಡ್ಡ ದೊಡ್ಡ ಬಾಕ್ಸು ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಇರ್ತಾರೆ ಪ್ಯಾಕಿಂಗ್ ಕೇಸಿಗೆಲ್ಲ ಯೂಸ್ ಮಾಡ್ತಾರೆ ಸರ್. ಅದಕ್ಕೆ ಏನಿಲ್ಲ ಅಂದ್ರೆ 10-11,000 ಟನ್ ಇದೆ ಸರ್. ಒಂದು ಗಿಡ ನಾವು 8-10 ವರ್ಷದ ಗಿಡ ಇತ್ತು ಅಂದರೆ 2 ಟನ್ ಬರುತ್ತೆ ಸರ್. ಅಂದರೆ 22,000 ರೂಪಾಯಿಗಳಿಗೂ ರೈತರಿಗೆ ಆದಾಯ ಸಿಗುತ್ತೆ ಸರ್. ಮತ್ತು ನುಗ್ಗೆ ಗಿಡನೂ ಬೆಳಿಬೋದು ಸರ್. ವೇಸ್ಟ್ ಲ್ಯಾಂಡ್ ಇದ್ರೆ ನುಗ್ಗೆ ಗಿಡಗಳನ್ನು ಬೆಳೆಯೋದ್ರಿಂದ ರೈತರು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಸರ್ 60 ರೂಪಾಯಿ ಅಂದರೆ ನಮ್ಮ ಗುಲ್ಬರ್ಗ ಮಾರುಕಟ್ಟೆ ಇಲ್ಲಿ ಲೋಕಲ್ ಮಾರ್ಕೆಟಲ್ಲಿ 60, ಬೆಂಗಳೂರಂಥ ಸಿಟಿಯಲ್ಲಿ ಸರ್ 80-100 ರೂಪಾಯಿವರೆಗೂ ನುಗ್ಗೆ ಹೋಗುತ್ತೆ ಸರ್ ಒಂದೊಂದು ಗಿಡಕ್ಕೆ. ಈಗ ಸಪೋಸ್ ಒಂದು 100 ಗಿಡನೇ ಹಚ್ಚಿದ್ರೆ ರೈತರೇ ಅಂತಂತಂದ್ರೆ ಸರ್, ಒಂದು ಗಿಡಕ್ಕೆ 25 ಕೆಜಿ ಸಿಕ್ಕರೂ 2,500 ಕೆಜಿ ಆಗುತ್ತೆ ಸರ್. ಅದರಿಂದ ರೈತರಿಗೆ ಏನಿಲ್ಲ ಅಂದ್ರೆ 1.5 ಲಕ್ಷ ಸಿಗುತ್ತೆ ಸರ್. ಹಾಗೆ ಹೆಬ್ಬೇವನ್ನು ಬೆಳ್ಕೋಬಹುದು ಸರ್, ಶ್ರೀಗಂಧ ಬೆಳ್ಕೋಬಹುದು, ಮತ್ತೆ ನಮ್ಮ ಹೈದರಾಬಾದ್ ಕರ್ನಾಟಕ ಬೇವನ್ನು ಬೆಳ್ಕೋಬಹುದು ಸರ್. ಬೇವಿನಿಂದನೂ ನಡಬರ್ಕ ಆದಾಯ ಸಿಗುತ್ತೆ ಸರ್. ಹೇಗಂತಂದ್ರೆ ಪ್ರತಿ ವರ್ಷ ಅದ್ರ ಬೀಜ ಬಿಡುತ್ತೆ ಸರ್. ಬೀಜ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ತುಂಬಾನೇ ಬೇಡಿಕೆ ಇದೆ ಸರ್. ಬೇವಿನ ಬೀಜ, ಬೇವಿನ ಹಿಂಡಿ, ಬೇವಿನ ಎಣ್ಣೆ. ನಮ್ಮ ರಾಯಚೂರು ಯೂನಿವರ್ಸಿಟಿ ಸರ್, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮದು ಒಂದೇ ಮಷಿನ್ ಇದೆ ಸರ್ ಬೇವಿನ ಹಿಂಡಿ ಮಾಡುವುದು, ಮತ್ತೆ ಅಲ್ಲಿ ಬೇವಿನ ಎಣ್ಣೆನೂ ತೆಗಿತಾ ಇದ್ದಾರೆ ಸರ್. ಅಲ್ಲಿ 900 ರೂಪಾಯಿ ಕ್ವಿಂಟಲ್ ರೈತರದು ಬೇವಿನ ಬೀಜ ತಗೋತಾ ಇದ್ದಾರೆ ಸರ್. ಅದರಲ್ಲಿ ತುಂಬಾನೇ ಬೇಡಿಕೆ ಇದೆ ಸರ್. ರೈತರು ಬೀಜ ಸಿಗ್ತಾ ಇಲ್ಲ ಸರ್ ಬೇಕಂದ್ರೆ. ಈಗ ರೈತರು ಬಹಳ ಏನಂದ್ರೆ, ಏನ್ ಬಿಡು ಇದೇನ್ ಬೀಜ, ಎದಕ್ಕೆ ಬರುತ್ತೆ ಕೆಲಸ ಅಂತಂತ. ನಾವು ಬೇಸಿಗೆಯಲ್ಲಿ ರೈತರು ಫ್ರೀ ಆಗಿರ್ತಾರೆ, ಕೆಲಸನೂ ಇರಲ್ಲ, ಅಂತ ಸಮಯದಲ್ಲಿ ಬೇವಿನ ಒಳಗಳಲ್ಲಿ ಬೇವಿನ ಗಿಡ ಇರುತ್ತೆ ಸರ್. ಬೇವಿನ ಬೀಜಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ಬೇವಿನ ಹಿಂಡಿಯನ್ನು ತೆಗೆಸೋಬಹುದು ಅಥವಾ ಎಣ್ಣೆಯನ್ನು ತಗೋಬಹುದು, ಇಲ್ಲಾಂತ ನಾವು ಬೇವಿನ ಬೀಜ ಮಾರಬಹುದು ಸರ್. ಒಂದು ಬೇಡ 2 ಲೇಬರ್ ಹಚ್ಚಿದ್ರೂ ಸಫಿಸಿಯಂಟ್ ಸಿಗುತ್ತೆ. ಒಂದು ಕ್ವಿಂಟಲ್ಗೆ 900 ರೂಪಾಯಿ ಸಿಗುತ್ತೆ ಸರ್. ನಾವೇನಾದ್ರೂ 20 ಕ್ವಿಂಟಲ್ ಮಾಡಿದ್ವಿ ಅಂತಂದ್ರೆ 18,000 ಸಿಗುತ್ತೆ ಸರ್. ಒಂದು 100 ಗಿಡದ್ದೆ ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ 20 ಕೆಜಿ ಸಿಕ್ಕರೆ ಸರ್, 18,000 ಒಂದು ಸಮ್ಮರಲ್ಲಿ ಅವ್ರ ಮನೆ ಖರ್ಚಿಗೆ ಆಗುತ್ತೆ ಸರ್. ಏನಿಲ್ಲ ಎಕ್ಸ್ಟ್ರಾ ಇನ್ಕಮ್ ಆಗ್ತದೆ, ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ ಸರ್. ಮತ್ತೆ ನಾವು ಅದನ್ನು ವೇಸ್ಟ್ ಲ್ಯಾಂಡ್ ಅನ್ನು ಉಪಯೋಗ ಮಾಡಿದಂಗೆ ಆಗುತ್ತೆ ಸರ್. ನಾವು ಬಂಜರಾಗಿ ಹಂಗೆ ಬಿಡುವುದು ಬಂದು ಬಂದ್ವಿ, ಅದರಿಂದ ಆದಾಯ ಸಿಗುತ್ತೆ ಸರ್. ಮತ್ತೆ ಅದರಿಂದ ಕಟ್ಟಿಗೆ ಬರುತ್ತೆ ಸರ್ ಲಾಭ, ಪ್ರತಿ ವರ್ಷ ಆದಾಯ ಸಿಕ್ಕಂಗೆ ಆಗುತ್ತೆ ಸರ್. ರೈತ ಅಂಟು ಸಹಿತ ಬರ್ತದೆ ಅಂಟು ಎಲ್ಲ ಸರ್. ನಾವು ಏನಂತೀವಿ ಸರ್, ಬೇಕರಿ ಗಿಕ್ರಿಯಲ್ಲೆಲ್ಲ ಉಪಯೋಗ ಮಾಡ್ತಾರೆ, ಮತ್ತೆ ಗಮ್ ಆಗಿ ಯೂಸ್ ಮಾಡ್ತಾರೆ ಸರ್, ಅದನ್ನೆಲ್ಲ ಉಪಯೋಗ ಮಾಡ್ಕೋದು ಸರ್. ಈಗ ಇಷ್ಟೆಲ್ಲ ಲಾಭಗಳು ತಾವು ಕೃಷಿ ಅರಣ್ಯ ಪದ್ಧತಿ ಅನುಸರಿಸಿದ ಸಾಕಷ್ಟು ಲಾಭ ಅಂತ ತಾವು ತಿಳಿಸ್ಕೊಟ್ರೆ ಶಿವಪುತ್ರಪುರ. ಮತ್ತೆ ಇದನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ಸರ್ ಕೈಲಾಸವೆಂದು ಹಿಂದೊಮ್ಮೆ ಹೇಳ್ಯಾನ ಬಸವಣ್ಣ, ಕಾಯಕದಿಂದ ಕೈಲಾಸವೆಂದು ಹಿಂದೊಮ್ಮೆ ಹೇಳ್ಯಾನ ಬಸವಣ್ಣ. ದುಡಿಮೇನೆ ದೇವರು ದುಡಿತಾನೆ ದೈವ, ದುಡಿಮೇನೆ ದೇವರು ದುಡಿತಾನೆ ದೈವ, ದುಡಿದಿದ್ರ ತೀಪೆಯ ನಾಯಂಗ ಬೇಡಿ ತಿನ್ನೋದೊಂದು ಬಾಳು ಬಾಳೇನಲ್ಲ, ಬೇಡಿ ತಿನ್ನೋದೊಂದು ಬಾಳು ಬಾಳೇನಲ್ಲ. ಬಿಟ್ಟಿ ಬ್ಯಾಸರ ಬಿಟ್ಟಿ ಬ್ಯಾಸರ ಬ್ಯಾಡ ದುಡಿಲಾಕ, ಗಟ್ಟಿ ಮನಸ್ಸಿಟ್ಟು ದುಡಿತ ಮಾಡಬೇಕ, ಗಟ್ಟಿ ಮನಸ್ಸಿಟ್ಟು ದುಡಿತ ಮಾಡಬೇಕ. ಹಿರಿಯರ ಬದುಕು ಎಷ್ಟಿದ್ದರೇನು, ಕುಂತುಂಡ್ರ ಸಂಪತ್ತು ಸಾಲುವುದಿಲ್ಲ. ಹಿರಿಯರ ಬದುಕು ಎಷ್ಟಿದ್ದರೇನು, ಕುಂತುಂಡ್ರ ಸಂಪತ್ತು ಸಾಲುವುದಿಲ್ಲ. ಕೈ ಕೇಸರಾದರೆ ಬಾಯಿ ಮೋಸರಾಗುವುದು, ಕೈ ಕೇಸರಾದರೆ ಬಾಯಿ ಮೋಸರಾಗುವುದು, ಬರಿ ಹಚ್ಚಿದಾಂಗ ಹೇಳ್ಯಾನಲ್ಲ. ಇದನ್ನು ಮರೆತವರು ಎಂದಿಗೂ ಬದುಕೋದಿಲ್ಲ, ಇದನ್ನು ಮರೆತವರು ಎಂದಿಗೂ ಬಾಳೋದಿಲ್ಲ. ಬಿಟ್ಟಿ ಬ್ಯಾಸರ ಬಿಟ್ಟಿ ಬ್ಯಾಸರ ಬ್ಯಾಡ ದುಡಿಲಾಕ, ಗಟ್ಟಿ ಮನಸ್ಸಿಟ್ಟು ದುಡಿತ ಮಾಡಬೇಕ, ಗಟ್ಟಿ ಮನಸ್ಸಿಟ್ಟು ದುಡಿತ ಮಾಡಬೇಕ. ಬಂಗಾರ ಹೊಗೆಯಾದ ಭಾರತ ದೇಶ, ಬಡತನದ ಹಾಗ ಬಳಲೈತಿ. ಬಂಗಾರ ಹೊಗೆಯಾದ ಭಾರತ ದೇಶ, ಬಡತನದ ಹಾಗ ಬಳಲೈತಿ. ದುಡಿಯೋದಕ್ಕಿಂತ ತಿನ್ನೋದೇ ಹೆಚ್ಚಾಗಿ, ದುಡಿಯೋದಕ್ಕಿಂತ ತಿನ್ನೋದೇ ಹೆಚ್ಚಾಗಿ, ಕಚ್ಚಾಟ ನಮ್ಮಲ್ಲಿ ನಡೆದೈತಿ. ಇಲ್ಲಿ ದುಡಿಯುವದ ಮಂದಿ ಅಳದೈತಿ, ಇಲ್ಲಿ ದುಡಿಯುವುದ ಮಂದಿ ಅಳದೈತಿ. ಬಿಟ್ಟಿ ಬ್ಯಾಸರ ಬ್ಯಾಡ ದುಡಿಲಾಕ, ಗಟ್ಟಿ ಮನಸ್ಸಿಟ್ಟು ದುಡಿತಾ ಮಾಡಬೇಕ, ಗಟ್ಟಿ ಮನಸ್ಸಿಟ್ಟು ದುಡಿತಾ ಮಾಡಬೇಕ. ಹೊಟ್ಟೆ ತುಂಬ ತೈತೇನ ಸುಮ ಸುಮಕ, ಗಟ್ಟಿ ಮುರಿದಿದ್ದರೆ ಹಂಗ ಮಾಡಬೇಕ. ಹೊಟ್ಟೆ ತುಂಬ ತೈತೇನ ಸುಮ ಸುಮಕ, ಗಟ್ಟಿ ಮುರಿದಿದ್ದರೆ ಹಂಗ ಮಾಡಬೇಕ. ಬಿಟ್ಟಿ ಬ್ಯಾಸರ ಬ್ಯಾಡ ದುಡಿಲಾಕ, ಗಟ್ಟಿ ಮನಸ್ಸಿಟ್ಟು ದುಡಿತಾ ಮಾಡಬೇಕ, ಗಟ್ಟಿ ಮನಸ್ಸಿಟ್ಟು ದುಡಿತಾ ಮಾಡಬೇಕ, ಗಟ್ಟಿ ಮನಸ್ಸಿಟ್ಟು ದುಡಿತಾ ಮಾಡಬೇಕ. ಯಾರ ಹೊಲ ಯಾರ ಮನೆ, ನಂದು ನಂದು ವಂತಿಯಲ್ಲ. ಯಾರ ಹೊಲ ಯಾರ ಮನೆ, ನಂದು ನಂದು ವಂತಿಯಲ್ಲ. ಯಾರ ಹೊಲ ಯಾರ ಮನೆ, ನಂದು ನಂದು ನಂದು ನಂದು ವಂತಿಯಲ್ಲ. ಯಾರ ಹೊಲ ಯಾರ ಮನೆ, ನಂದು ನಂದು ವಂತಿಯಲ್ಲ. ಯಾರ ಹೊಲ ಯಾರ ಮನೆ, ನಂದು ನಂದು ನಂದು ನಂದು ವಂತಿಯಲ್ಲ. ದಾನ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ದಾನ ಧರ್ಮ ಮಾಡಲಿಲ್ಲ, ದಾನ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ಒದಗಿ ಬಂತ ಮರಣದ ಕಾಲ, ಒದಗಿ ಬಂತ ಮರಣದ ಕಾಲ, ನೀ ಹೋದ ಮ್ಯಾಲ ಇದು ಯರ ಪಾಲ. ಯಾರ ಹೊಲ ಯಾರ ಮನೆ, ನಂದು ನಂದು ವಂತಿಯಲ್ಲ. ಯಾರ ಹೊಲ ಯಾರ ಮನೆ, ನಂದು ನಂದು ನಂದು ನಂದು ವಂತಿಯಲ್ಲ. ಹಣ ಗಳಿಸಿ ಇಡತಿದಿ ಹೆಚ್ಚ, ಸಾಯೋ ತನಕ ತಿಂತಿದಿ ನುತ್ತ. ಹಣ ಗಳಿಸಿ ಇಡತಿದಿ ಹೆಚ್ಚ, ಗಳಿಸಿ ಗಳಿಸಿ ಇಡತಿದಿ ಹುಚ್ಚ, ಸಾಯೋ ತನಕ ತಿಂತಿದಿ ನುಚ್ಚ. ಬಾಯಿ ಮಾತ ಬೆಲ್ಲದ ಅಚ್ಚ, ಬಾಯಿ ಮಾತ ಬೆಲ್ಲದ ಅಚ್ಚ, ಪರೋಪಕಾರ ಮಾಡಲಿಲ್ಲ ಹುಚ್ಚ. ಯಾರ ಹೊಲ ಯಾರ ಮನೆ, ನಂದು ನಂದು ವಂತಿಯಲ್ಲ. ಯಾರ ಹೊಲ ಯಾರ ಮನೆ, ನಂದು ನಂದು ನಂದು ನಂದು ವಂತಿಯಲ್ಲ. ಮನುಷ್ಯ ಜನ್ಮ ದೊಡ್ಡದೈತಿ ತಿಳಿಯಲಾದ ವ್ಯರ್ಥ ಕುಂತಿ. ಮನುಷ್ಯ ಜನ್ಮ ದೊಡ್ಡದೈತಿ, ಮನುಷ್ಯ ಜನ್ಮ ದೊಡ್ಡದೈತಿ ತಿಳಿಯಲಾದ ವ್ಯರ್ಥ ಕುಂತಿ. ಹಗಲು ಇರುಳು ದುಡ್ಡಿಗಾಗಿ ಸಾಯ್ತಿ, ಹಗಲು ಇರುಳು ದುಡ್ಡಿಗಾಗಿ ಸಾಯ್ತಿ, ಹೋಗುವಾಗ ನಿನ್ನ ಸಂಗಡ ಏನೋಯ್ತಿ. ಯಾರ ಹೊಲ ಯಾರ ಮನೆ, ನಂದು ನಂದು ವಂತಿಯಲ್ಲ. ಯಾರ ಹೊಲ ಯಾರ ಮನೆ, ನಂದು ನಂದು ನಂದು ನಂದು ವಂತಿಯಲ್ಲ. ಪುಣ್ಯದಿಂದ ಪೃಥ್ವಿಗೆ ಬಂದು ಸಾತಕ್ಕಿಲ್ಲ ಜನುಮ ನಿಂದು. ಪುಣ್ಯದಿಂದ ಪೃಥ್ವಿಗೆ ಬಂದು ಪುಣ್ಯದಿಂದ ಪೃಥ್ವಿ ಮನೆಗೆ ಬಂದು ಸಾತ ಕಿಲ್ಲು ಜನುಮ ನಿಂದು ಪುಣ್ಯದಿಂದ ಪೃಥ್ವಿಗೆ ಬಂದು ಪುಣ್ಯದಿಂದ ಪೃಥ್ವಿಗೆ ಬಂದು ಸಾತ ಕಿಲ್ಲು ಜನುಮ ನಿಂದು ಸತ್ಯವಾಗ ದಡಿಯಲಿ ಇಂದು ಸತ್ಯವಾಗ ದಡಿಯಲಿ ಇಂದು ಮತ್ತೆ ಮಾನವ ಜನುಮಕ ಬಂದು ಯಾರ ಹೊಲ ಯಾರ ಮಾನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮಾನೆ ನಂದು ನಂದು ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮಾನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮಾನೆ ನಂದು ನಂದು ನಂದು ನಂದು ಅಂತೀಯಲ್ಲ ನಂದು ನಂದು ನಂದು ನಂದು ಅಂತೀಯಲ್ಲ ನಂದು ನಂದು ನಂದು ನಂದು ಅಂತೀಯಲ್ಲ ಆತ್ಮೀಯ ಶ್ರೋತೃ ಬಾಂಧವರೇ, ಹೊಸ ವರ್ಷದ ಕೊಡುಗೆಯಾಗಿ ಹೊಸ ಸರಣಿಯೊಂದನ್ನು ನಿಮಗಾಗಿ ತರುತ್ತಿದೆ ವಿಜಯಪುರ ಆಕಾಶವಾಣಿ ಕೇಂದ್ರ. ಪರಿಪೂರ್ಣ ಆರೋಗ್ಯ ಜೀವನದ ಸೂತ್ರಗಳನ್ನು ತಿಳಿಸಿಕೊಡುವ ದಿನವಾಹಿ ಧಾರಾವಾಹಿ ನಿತ್ಯೋತ್ಸವ. ನಿತ್ಯೋತ್ಸವ ಜನವರಿ 14 ಮಕರ ಸಂಕ್ರಾಂತಿಯಿಂದ ಬೆಳಿಗ್ಗೆ 6:45 ಮೂಡಿ ಬರಲಿದೆ ನಿತ್ಯೋತ್ಸವ. ಶಿರೂರಿನ ಶ್ರೀ ವಿಜಯ ಮಹಾಂತೀರ್ಥ ಆಶ್ರಮದಲ್ಲಿರುವ ನಿಸರ್ಗ ಚಿಕಿತ್ಸಾ ಕೇಂದ್ರದ ರೂವಾರಿ ಡಾಕ್ಟರ್ ಬಸವಲಿಂಗ್ ಸ್ವಾಮಿಗಳು ಸಹಜ ಸಮೃದ್ಧ ಜೀವನಕ್ಕಾಗಿ ಸರಳ ಸೂತ್ರಗಳನ್ನು ಹೇಳಿಕೊಡಲಿದ್ದಾರೆ. ಶ್ರೀಗಳ ಆರೋಗ್ಯ ಆಶೀರ್ವಾಣಿ ಎಲ್ಲರ ಬಾಳಲ್ಲಿ ಉತ್ಸಾಹ ತುಂಬಲಿದೆ. ಕೇಳಿ ನಿತ್ಯೋತ್ಸವ ಬೆಳಿಗ್ಗೆ 6:45 ಮಕರ ಸಂಕ್ರಾಂತಿ ಎಂದು ಮೊದಲ ಸಂಚಿಕೆ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರ ಕಾರ್ಯಕ್ರಮ ಕೇಳಿದಿರಿ. ಕೇಳುವರೇ, ನಾಳೆ ಬೆಳಿಗ್ಗೆ 6:05 ಚಿಂತನ ರಾಧಾಪ್ರಕಾಶ್ ಅವರಿಂದ, ಹಾಗೂ ನಾಳೆ ಬೆಳಿಗ್ಗೆ 6:45 ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಅನ್ನವೆಂಬುದು ಮಹಾಪ್ರಸಾದ ಬಾಗಲಕೋಟೆ ಜಿಲ್ಲೆ ಶಿರೂರಿನ ಡಾಕ್ಟರ್ ಬಸವಲಿಂಗ ಸ್ವಾಮೀಜಿಗಳಿಂದ ಈ ಕಾರ್ಯಕ್ರಮ ಕೇಳಬಹುದು. ನಾಳೆ ಬೆಳಿಗ್ಗೆ 6:20 ವಂದನಾ ಕಾರ್ಯಕ್ರಮದಲ್ಲಿ ತಾವು ಭಕ್ತಿಗೀತೆಗಳನ್ನು ಕೇಳಬಹುದು. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮವನ್ನು ಸಹ ಪ್ರಸಾರದಲ್ಲಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು. ಕೇಳುಗರೆ, ಆಕಾಶವಾಣಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿದಿನ ಬೆಳಿಗ್ಗೆ 9:05 ಕೇಳಿ ವಿಶ್ವ ಕ್ಯಾನ್ಸರ್ ದಿನದ ಸಂದರ್ಭದಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಂದಿಸದಿರಿ ನಂದಾದೀಪ, ಪ್ರಾಯೋಜಿತ ಸರಣಿ ಪ್ರತಿ ಬುಧವಾರ ಬೆಳಗ್ಗೆ 9:02 101.3 FM ರೈನ್ಬೋದಲ್ಲಿ, ಪ್ರತಿ ಗುರುವಾರ ಸಂಜೆ 4:45 ವಿವಿಧ ಭಾರತೀಯ ಮಿಶ್ರ ಮಾಧುರ್ಯದಲ್ಲಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ.